ಕುಡಿಯಾ ವೇಖಣ ಆಯೇ ನಿ ಮುಂದೆ ಯುಕ್ಕೆ ದೇ ಹಾಯೇ ನಿ ಮುಂದೆ ಯುಕ್ಕೆ ದೇ ವ್ಯಾಕರವಾಡನು ಆಯೇ ನಿ ಮುಂದೆ ಯುಕ್ಕೆ ದೇ ಹಾಯೇ ನಿ ಮುಂದೆ ಯುಕ್ಕೆ ਤਰ ਜਾ